ಸಲ್ಲಿಸುವಂತೆ ಅಧಿಕಾರಿಗಳಿಗೆ ಸಚಿವ ಈಶ್ವರ್ ಖಂಡ್ರೆ ಸೂಚನೆ. ಜೆಪಾಲ್ ಸೌತ್ ಏಷ್ಯಾ ಸಂಸ್ಥೆಯೊಂದಿಗೆ ಶಿಕ್ಷಣ ಇಲಾಖೆ ಒಪ್ಪಂದ, ಸಚಿವ ಮಧು ಬಂಗಾರಪ್ಪ. ಕಂಪ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ 10,000 ಹೆಚ್ಚುವರಿ ಮನೆ ನೀಡಲಾಗುವುದು, ಸಚಿವ ಜಮೀರ್ ಅಹಮದ್ ಖಾನ್. ಮೈಸೂರಿನಲ್ಲಿ ಜಂಬೂ ಸವಾರಿ ಮೆರವಣಿಗೆಯ ತಾಲೀಮು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 meter ಅಂದರೆ 612 kHz. ಈಗ ಸಮಯ 6:50.20. ಈಗ ಕೆಲವು ಜಾಹೀರಾತುಗಳು, ನಂತರ ದೇಶಭಕ್ತಿ ಗೀತೆಗಳು. ಅರೆ ಇದೇನು ಆಪ್ ನಿಂದ ಲೋನ್? ನಾನು ಹೊಸ ಸ್ಕೂಟಿ ಸಲುವಾಗಿ. ಓ ಆಗು ಜಾಣೆ, ಇಲ್ಲಾಂದ್ರೆ ಹಣ ಆಗ್ಬಹುದು ಕಾಣೆ. ಅಂದ್ರೆ ಕೇಳು, ಆನ್ಲೈನ್ ಲೆಂಡಿಂಗ್ ಆಪ್ಸ್ ಅನ್ನು ಪರೀಕ್ಷಿಸಿ RBI ಅಧಿಕೃತ ಬ್ಯಾಂಕ್ಸ್ NBFCs ನಿಂದಲೇ ಲೋನ್ ಪಡೆಯಬೇಕು. ಅನಧಿಕೃತ ಆಪ್ಸ್ ಅಥವಾ ಅಪರಿಚಿತ ಜನರ ಜೊತೆ ವೈಯಕ್ತಿಕ ಮಾಹಿತಿ ಹಂಚಿಕೊಳ್ಳೋದು ಅಪಾಯಕಾರಿ. ಆಗ್ಬಿಟ್ಟೆ ಜಾಣೆ, ಗಿಫ್ಟ್ ತೆಗೆದು ನೋಡಲ್ವಾ ಸ್ಕೂಟಿ? RBI ಹೇಳುತ್ತೆ, ಇವರಿಂದ ಕೇಳಿ, ಅರಿತುಕೊಳ್ಳಿ, ಜಾಗರೂಕರಾಗಿರಿ. ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಗಳು. Thank you. ಶಾಲೆ ಹುಟ್ಟು ಸಾವು ಎಲ್ಲ ಇಲ್ಲೇ ಮಾತೆ ನಿನ್ನ ಮಡಿಲೆ ಪಾಠ ಶಾಲೆ ಇದುವರೆಗೆ ದೇಶಭಕ್ತಿ ಗೀತೆಗಳನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ಇನ್ನು ಮುಂದೆ 7 ಗಂಟೆಗೆ ಭಾರತ ಮತ್ತು ಶ್ರೀಲಂಕಾ ತಂಡಗಳ ನಡುವೆ ದುಬೈ ಅಂತಾರಾಷ್ಟೀಯ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆಯುವ ಐಸಿಸಿ ಮಹಿಳಾ ಟಿ20 ಕ್ರಿಕೆಟ್ ಪಂದ್ಯದ ವೀಕ್ಷಕ ವಿವರಣೆಯನ್ನು ಆಟದ ಕೊನೆಯವರೆಗೆ ಕೇಳಲಿರುವುದು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಇನ್ನುಳಿದಂತೆ ನ್ಯೂಸ್ ಆನ್ ಎಐಆರ್ ಆಪ್ನಲ್ಲಿ ನಮ್ಮ ಮುಂದಿನ ಕಾರ್ಯಕ್ರಮಗಳು ಪ್ರಸಾರವಾಗುವವು. ಆಕಾಶವಾಣಿ ಬೆಂಗಳೂರು ಕಾರ್ಯಕ್ರಮ ಕೃಷಿ ರಂಗ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೃಷಿ ಮೂಲಭೂತ ಸೌಕರ್ಯ ನಿಧಿ ಕುರಿತು ಡಾ ಬಿಎಫ್ ಹುಲಿಗಾರ್ ಅವರೊಡನೆ ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಎಚ್ ಗೌಡ. ನಂತರ ಗಂಗಾರಂಗಮ್ಮ ಹಾಗೂ ಸಂಘಟಕರಿಂದ ಸೋಬಾನೆ ಪದ. ಈಗ ಕೇಳೋಣ ಕೃಷಿ ಮೂಲಭೂತ ಸೌಕರ್ಯ ನಿಧಿ ಕುರಿತು ಡಾ ಬಿಎಫ್ ಹುಲಗೂರ್ ಅವರೊಡನೆ ಸಂದರ್ಶನ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು

ಇವ್ರ ಜೊತೆಗೆ ಆಗ್ಬಹುದಾದ್ರು ಹೇಗೆ ಇದು ನಿವೃತ್ತರೆ ಎಲ್ಲ ಸಿಗಲ್ಲ ಎಲ್ಲ ಕಡೆನು. ಈಗ ಎಲ್ಲಾಗತ್ತೆ ತಾಲೂಕು ಕಂಪ್ಯೂಟರ್ ಸೆಂಟರ್ ಹೋಗಿ ಮಾಡ್ಬೋದು. ಕಂಪ್ಯೂಟರ್ ಸೆಂಟರ್ ನೊಳಗ ಜನ ಈಗ ಕೆಲವೊಂದು ಮಾಡಲ್ ಇರ್ತಾವು, ಆ ಮಾಡಲ್ ನೊಳಗೆ ಇದನ್ನ ಫಿಟ್ ಮಾಡಿ ಇದ್ ಮಾಡಿಕೊಡ್ತಾರೆ. ಪ್ರಯತ್ನ ಮಾಡಿದ್ರೆ ಇದ್ರೊಳಗ ಸಾಕಷ್ಟು ಲಾಭ ಇದೆ. ಈಗ ಸುಮ್ನೆ ನೀವು ಜೋಳ ಅಂತ ಹೇಳ್ತಾ ಇದ್ರಿ, ಸುಮ್ನೆ ಜೋಳ ತೆಗೆದು ಮಾರಿದ್ರೆ 2,000 - 2,500 ಬರ್ತದೆ ಒಂದ್ ಕ್ವಿಂಟಲ್ಗೆ. ಅದನ್ನೇ ಹಿಟ್ಟು ಮಾಡಿ ಅಥವಾ ಬೇರೆ ಬೇರೆ ಪದಾರ್ಥ ಮಾಡಿ ಮಾರಿದ್ರೆ, ಅಥವಾ ಸೂಜಿ ಮಾಡಿ ಅಥವಾ ರವಾ ಮಾಡಿ ಮಾರಿದ್ರೆ ಅದು ಇನ್ನೂ 4 times ಹಣ ಬರ್ತದೆ. ಅದನ್ನ ನೀವು ಎಕ್ಸ್ಪೋರ್ಟ್ ಕೂಡ ಮಾಡಬಹುದು. ಬಹಳ ಬಹಳ ಆರ್ಗನೈಸೇಷನ್ಸ್ ಇದಾವೆ ಎಕ್ಸ್ಪೋರ್ಟ್ ಮಾಡಲಿಕ್ಕೆ. ಅವರು ಕಲೆಕ್ಟ್ ಮಾಡಿ ಹುಬ್ಳಿ ಒಳಗೆ ಇಂಥ ಊರೊಳಗೆಲ್ಲ ದೊಡ್ಡ ದೊಡ್ಡ ಆರ್ಗನೈಸೇಷನ್ ಇದಾವೆ ಈಗ. ಅವ್ರು ಎಕ್ಸ್ಪೋರ್ಟ್ ಮಾಡಲಿ, ದೇಶಪಾಂಡೆ ಫೌಂಡೇಶನ್ ಅವರೆಲ್ಲ ಹೆಲ್ಪ್ ಮಾಡ್ತಾರೆ ಈ ಸಂಸ್ಕರಣೆಗೆ. ಆ ರೀತಿ ಮಾಡಿ ಎಕ್ಸ್ಪೋರ್ಟ್ ಮಾಡಬೇಕು. ಆದ್ರೆ ನೀವು ಪ್ರತಿಯೊಂದು ಊರಲ್ಲೂ ನಿಮ್ಗೆ ಏನೇನು ಅವಶ್ಯಕತೆ ಇದೆಯೋ ನಿಮ್ ಕಂಡು ಬರ್ತದ, ನೀವು ಮಾಡ್ಕೋಬಹುದು. ನಿಮ್ ಲಬ್ಬಲ್ಲಿರೋ ಹುಲ್ಲನ್ನ ಶೇಖರಣೆ ಮಾಡ್ಕೊಂಡು, ಹುಲ್ಲನ್ನು ಶೇಖರಣೆ ಮಾಡಬಹುದು. ಅಥವಾ ಹೀಗೆ ಹೆಸರು ಕಡ್ಲಿ ಹೆಸರು ಬೆಳೆ ಶೇಖರಣೆ ಮಾಡ್ಕೋಬಹುದು, ಭತ್ತ ಶೇಖರಣೆ ಮಾಡ್ಕೋಬಹುದು, ಆಮೇಲೆ ರಾಗಿ ಮಾಡಬಹುದು. ರಾಗಿ ಬೇಕಾದಷ್ಟು ಪದಾರ್ಥಗಳನ್ನು ಮಾಡಬಹುದು. ಬರೀ ರಾಗಿ ಮಾಡೋದಲ್ಲ ಅಥವಾ ಹಿಟ್ಟು ಮಾಡೋದಲ್ಲ, ಬೇಕಾದಷ್ಟು ಪದಾರ್ಥಗಳನ್ನು ಮಾಡಬಹುದು. ರಾಗಿ ಇಡ್ಲಿ ಬರ್ತದೆ, ರಾಗಿ ಅಂಬ್ಲಿ ಬರ್ತದೆ, ರಾಗಿ ಪಕೋಡ ಬರುತ್ತೆ, ರಾಗಿ ಬೇರೆ ಬೇರೆ ಪದಾರ್ಥಗಳನ್ನು ಮಾಡಲಿಕ್ಕೆ ರಾಗಿ ರವೆ ಬರ್ತದೆ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಡಾಕ್ಟರ್ ಹುಲ್ಗುರು ಅವರೇ, ಈಗ ನಬಾರ್ಡ್ ವತಿಯಿಂದ ಅನೇಕ ವರ್ಷದಲ್ಲಿ ತಾವು ಕೆಲಸವನ್ನ ಮಾಡಿ ಬಂದ್ರಿ. ತಾವು ಅನೇಕ ಒಂದು 5-6 ರಾಜ್ಯಗಳಲ್ಲೂ ಕೂಡ ತಾವು ಸೇವೆಯನ್ನ ಗೈದಿದ್ದೀರಿ. 16 ರೈತ ಕೇಂದ್ರಗಳಿಗೆ ಹೋಗಿ ಬಂದಿದ್ದೀರಿ, ಅವರ ಅನುಭವವನ್ನು ಹಂಚಿಕೊಂಡಿದ್ದೀರಿ. ಈಗ ಭಾರತ ಸರ್ಕಾರನು ಕೂಡ ರೈತರ ಆದಾಯವನ್ನು ದ್ವಿಗುಣಗೊಳಿಸಬೇಕು, ಅವರ ಮೇಲ್ದರ್ಜೆಗೆ ಅವರು ಏರಬೇಕು, ಅವರ ಹಣಕಾಸಿನ ಒಂದು ಭದ್ರತೆ ಜಾಸ್ತಿ ಆಗಬೇಕು ಅಂತ ಶ್ರಮಿಸ್ತಾ ಇದೆ. ಅಂತ ಸಂದರ್ಭದಲ್ಲಿ ಈ ಒಂದು ಕೃಷಿ ಮೂಲಭೂತ ಸೌಕರ್ಯ ನಿಧಿ ಹಣಕಾಸು ಸಂಸ್ಥೆಗಳ ಮೂಲಕ ರೈತರು ಮತ್ತೆ ರೈತ ಈ ಒಂದು ಕೆಲಸದಲ್ಲಿ ಭಾಗಿಯಾದವರು ಕೂಡ ತಾವು ಕೈಗೊಳ್ಳಬಹುದು. ಇಂಥ ಒಂದು ಯೂನಿಟ್ಗೆ ತಾವು ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಹಣಕಾಸಿನ ಒಂದು ಸೌಲಭ್ಯ ಕೂಡ ಸಿಗ್ತಾ ಇದೆ. 16 ವಿಷಯವನ್ನ ಇಲ್ಲಿ ಮಾಹಿತಿ ಕೊಡ್ತಾ ಇದ್ದಾರೆ. ಆದ್ರೆ ರೈತ ಬಾಂಧವರಿಗೆ ಮಾಹಿತಿ ಬೇಕಾದ್ರೆ ರೈತ ಸಂಪರ್ಕ ಕೇಂದ್ರಕ್ಕೆ ಹೋದ್ರೆ ಇದು ಸಿಗಲಿಕ್ಕೆ ಸಾಧ್ಯತೆ ಇದೆಯಾ? ಇದೆ ಇದೆ. ಅವ್ರಿಗೆಲ್ಲ ನಾವು ಟ್ರೈನ್ ಮಾಡಿದ್ವಿ. ಈ ರೀತಿ ನಾ ಏನ್ ಮಾತಾಡ್ತೀನಲ್ಲ ಅದೇ ರೀತಿ ಅವ್ರಿಗೆ ರೈತ ಸಂಪರ್ಕ ಕೇಂದ್ರ DATC ಅಂತ ಇರ್ತದೆ, ಡಿಸ್ಟ್ರಿಕ್ಟ್ ಅಗ್ರಿಕಲ್ಚರ್ ಟ್ರೈನಿಂಗ್ ಸೆಂಟರ್, ಅಲ್ಲೆಲ್ಲ ಹೋಗಿ ಈ ವಿಷಯದ ಬಗ್ಗೆ ಮಾತಾಡಿದ್ವಿ ನಾವು. ಇದು ಕೇಂದ್ರ ಸರ್ಕಾರದ ಯೋಜನೆ. ಇದು ಕೇಂದ್ರ ಸರ್ಕಾರದ ಯೋಜನೆ. ಹಾಗಾಗಿ ಬಹಳಷ್ಟು ರೈತರಿಗೆ ಇದು ಅನುಭವಕ್ಕೆ ಬಂದ್ಲಿಕ್ಕಿಲ್ಲ. ಆದ್ರೆ ಇದು ದೊಡ್ಡ ಶಹರಗಳಲ್ಲಿ ಮತ್ತೆ ಮಹಾನಗರಗಳಲ್ಲಿ ಇದು ಪ್ರಚಲಿತ ಇದೆ. ತಾವು ಕೂಡ ತಮ್ಮ ಹಳ್ಳಿಯಲ್ಲೇ ತಮ್ಮ ಬೆಳೆಗೆ ಉಪಯೋಗ ಆಗುವಂತ ಒಂದು ಒಂದು ಕೇಂದ್ರನ ತಾವೇ ಸ್ಥಾಪನೆ ಮಾಡ್ಕೊಳ್ಬಹುದು. ನಾನು ನಮ್ಮ ಊರ ಹತ್ರ ಒಂದು FPO ಇದೆ, ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸ್ ಸೌಡಿ ಅಂತ, ಅಲ್ಲೇ ಹೋಗಿ ಅವ್ರಿಗೆಲ್ಲ ಗೈಡ್ ಮಾಡಿದ್ದೀನಿ. ಅವ್ರು ಮಾಡ್ತಾ ಇದ್ದಾರೆ. ಏನೇನ್ ವಿಷಯದಲ್ಲಿ ಗೈಡ್ ಮಾಡಿದ್ರಿ ಹುಲ್ಗುರು ಅವರೇ? ಅವ್ರಿಗೆ FPO ಯಾವ್ಯಾವ ಆಕ್ಟಿವಿಟೀಸ್ ಮಾಡಬಹುದು, ಶೇಖರಣೆ ಆಯ್ತು, ಫಾರ್ಮರ್ಸ್ಗೆ ಫರ್ಟಿಲೈಸರ್ ಪೆಸ್ಟಿಸೈಡ್ ತಂದ್ಕೊಡೋದು, ಇನ್ಪುಟ್ಸ್ ತಂದ್ಕೊಡೋದು, ಆಮೇಲೆ ಇಕ್ವಿಪ್ಮೆಂಟ್ಸ್ ತಂದ್ಕೊಡೋದು, ಆಮೇಲೆ ಅಲ್ಲೇ ನಮ್ಮಲ್ಲಿ ಗ್ರೀನ್ ಗ್ರಾಮ್ ಆಮೇಲೆ ಮೆಣಸಿನಕಾಯಿ ಇದನ್ನ ಶೇಖರಣೆ ಮಾಡಿ ಏನ್ ಮಾಡ್ತಾರಂದ್ರೆ, ರೈತರು ಗ್ರೀನ್ ಗ್ರಾಮ್ ಬೆಳೆದ ಕೂಡಲೇ ತಗೊಂಡೋಗಿ ಹಾಗೆ ಇಟ್ಟರೆ ಹುಳ ಹಚ್ಬಿಡ್ತಾವ, ಬುರುಬುರಿ ಅಂತ ಬರ್ತಾವ, ಆ ಹುಳ ಹಚ್ಬಿಡ್ತಾವ. ಅದೇ ತರ ಈಗ ಮಲೆನಾಡು ಕಡೆಗಳಲ್ಲೂ ಕೂಡ ಈಗ ಅದು ಸುಮಾರು ಅಕ್ಟೋಬರ್ ನವೆಂಬರ್ ಸಮಯದಲ್ಲಿ ಅವರು ಅಡಿಕೆನ ಕಟಿಂಗ್ ಮಾಡ್ತಾರೆ. ಹೌದು. ಆದ್ರೆ ಅದು ಒಣಗಿಸ್ಲಿಕ್ಕೆ ಅವರಿಗೆ ಸೂಕ್ತ ಬಿಸಿಲು ಬೀಳೋದಿಲ್ಲ. ಬಿಸಿಲು ಸೂರ್ಯನ ಪ್ರಖರತೆ ಕಡಿಮೆ ಇರ್ತದೆ. ಆದ್ರೆ ಸೂರ್ಯ 1-2 hours ಅಷ್ಟೇ ಸಿಗ್ತದೆ. ಹಂಗಾಗಿ ನೀವು ಅಡಿಕೆ ಏನಾಗುತ್ತೆ, ಮುಗ್ಗು ಬಂದ್ಬಿಡ್ತದೆ, ಬೂಸ್ಟ್ ಬರ್ತದೆ. ಹಾಗಾಗಿ ಅವರಿಗೆ ತಕ್ಷಣ ಮಾರಿಬಿಡ್ತಾರೆ, ಅವರಿಗೆ ಏನು ನಿರೀಕ್ಷೆ ಪ್ರಮಾಣದ ದರ ಸಿಗೋದಿಲ್ಲ. ಹೌದು. ಈಗ ಹಾಗಾಗಿ ರೈತರು ಮತ್ತೆ ಯಥಾ ಪ್ರಕಾರ ಅವರು ಅದೇ ಹಂತದಲ್ಲೇ ಇರ್ತಾರೆ. ಅವರಿಗೆ ಬೆಳೆಗೆ ಸೂಕ್ತ ಬೆಲೆ ಸಿಕ್ಕಿರೋದಿಲ್ಲ, ಅವರ ಒಂದು ಬೆಳವಣಿಗೆ ಹಾಗೆ ಉಳಿದ್ಬಿಡ್ತದೆ. ಅದಕ್ಕೆ ರೈತರು ಎಲ್ಲ ಊರೊಳಗೂ ಈ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಸ್ಥಾಪನೆ ಮಾಡಿದೆ. ಇದು ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅಂದ್ರೆ ರೈತರೇ ಅದರ ಮಾಲೀಕರು, ರೈತರೇ ಅದರ ಸದಸ್ಯರು, ರೈತರೇ ದೇಣಿಗೆ ಕೊಟ್ಟು ಮಾಡಿದ್ದಾರೆ. ಒಬ್ರು ಯಾರನ್ನೋ ಒಬ್ಬರನ್ನ CEO ಅಂತ ಹೆಲ್ಪಿ ಅಂದ್ರೆ ಅವರು ಅಕೌಂಟು ಅದು ಇದು ಮಾಡಲಿಕ್ಕೆ ಇಟ್ಟಿರ್ತಾರೆ. ಅಂತ FPO ಮೆಂಬರ್ ಆದ್ಮೇಲೆ ಈ ವ್ಯವಸ್ಥೆ ನಾನೇನು ಹೇಳ್ತಾ ಇದ್ದೀನಿ ಅಲ್ಲ, ಇಂಡಿವಿಜುವಲ್ ರೈತರಿಗೆ ಸಣ್ಣ ಸಣ್ಣ ಹಿಡುವಳಿದಾರರಿಗೆ ಇದು ಸಾಧ್ಯ ಆಗೋದಿಲ್ಲ. ಸ್ವಲ್ಪ ಈ ರೀತಿ FPO ಮೆಂಬರ್ ಆಗಿ ಇದ್ರೊಳಗೆ ಮಾಡಿದರೆ ಜನರು ತಮ್ಮ ಏನು ಜಾಸ್ತಿ ಪ್ರೊಡ್ಯೂಸ್ ಆಗತ್ತಲ್ಲ ಅದನ್ನು ಉಪಯೋಗ ಮಾಡಿಕೊಂಡು ನಾವು ಎಫ್ ಯು ತುರು ಮಾಡಬಹುದು, ಅಥವಾ ಎಸ್ ಎಚ್ ಜಿ ಮೆಂಬರ್ಸ್ ಎಷ್ಟೋ ಜನ ಹೆಣ್ಮಕ್ಳು ಧರ್ಮಸ್ಥಳ ಗ್ರೂಪ್ನಿಂದ ಎಷ್ಟೋ ಜನ ಹೆಣ್ಮಕ್ಳು ಈ ಕೆಲಸ ಮಾಡ್ತಾ ಇದ್ದಾರೆ. ರೈತ ಸಂಪರ್ಕ ಕೇಂದ್ರ, ರೈತ ಸಂಪರ್ಕ ಗ್ರೂಪ್, ಸ್ವಸಹಾಯ ಸಂಘ, ಹೌದು ಅವೆಲ್ಲ ಮಾಡ್ತಾ ಇದ್ದಾರೆ. ಆಯ್ತು ಡಾಕ್ಟರ್ ಕುಲಗೂರು ಸರ್ ಅವರೇ, ಆಕಾಶವಾಣಿಗೆ ಬಂದು ನಮ್ಮ ರೈತ ಬಾಂಧವರು ಕೃಷಿ ಮೂಲಭೂತ ಸೌಕರ್ಯ ನಿಧಿ ಅಂದ್ರೆ ಏನು, ಯಾವ್ಯಾವ ಹಂತದಲ್ಲಿ ಇದನ್ನ ಕೊಡಲಾಗ್ತದೆ, ಮತ್ತೆ ಬೇರೆ ಬೇರೆ ಹಂತದಲ್ಲಿ ಎಲ್ಲೆಲ್ಲಿ ಈ ಒಂದು ಕೇಂದ್ರವನ್ನ ಸ್ಥಾಪನೆ ಮಾಡಿಕೊಂಡು ತಮ್ಮ ಆದಾಯವನ್ನ ಹೆಚ್ಚಿಸಬಹುದು ಅನ್ನೋದ್ರ ಕುರಿತು ಮಾಹಿತಿಯನ್ನು ಮಾಡಿಕೊಟ್ರಿ. ಕೆಲವು ರೈತರು ಇರ್ತಾರೆ ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂತ ಇರ್ತಾರೆ, ಅವರಿಗೆ ತಮ್ಮ ಮೊಬೈಲ್ ಸಂಖ್ಯೆನ ಕೊಡಿ. 9696322 3224 5484 884. ಇನ್ನೊಮ್ಮೆ ಡಾಕ್ಟರ್ ಹುಲ್ಗೂರ್ ಸರ್ ಅವರೇ, ಎಲ್ಲಾ ರೈತ ಬಾಂಧವರು ಪರವಾಗಿ ಆಕಾಶವಾಣಿ ಬೆಂಗಳೂರು ವತಿಯಿಂದ ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಕೊಡ್ತಾ